ವಿಶೇಷವಾಗಿ ಜಾನುವಾರುಗಳ ಆಹಾರದ ಬಗ್ಗೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ. ಅಜೋಲಾ ಅನ್ನುವಂಥದ್ದನ್ನ ನಾವು ಉಪಯೋಗ ಮಾಡಬಹುದು ಮೇವಾಗಿ ಅನ್ನುವಂತಹ ವಿಚಾರವನ್ನ ತಜ್ಞರು ಹೇಳ್ತಾ ಇದ್ದಾರೆ. ಸಾಕಷ್ಟು ಜನ ತಾವು ಕೂಡ ಇದಕ್ಕೆ ಸ್ಪಂದಿಸ್ತಾ ಇದ್ದೀರಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನಾವು ಮಾಡಿಕೊಳ್ಳೋಣ. ಈ ವಿಷಯವನ್ನ ತಿಳಿಸಿಕೊಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಈ ಕೇಂದ್ರದ ಪಶು ವಿಜ್ಞಾನಿಯಾಗಿರುವಂತಹ ಡಾಕ್ಟರ್ ಸಂತೋಷ್ ಶಿಂದೆ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಶಿಂದೆ ಅವರೇ, ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಧನ್ಯವಾದಗಳು ಸರ್. ಇವತ್ತು ನಮ್ಮ ಎಲ್ಲಾ ರೈತ ಬಾಂಧವರಿಗೆ ನಾನು ಇವತ್ತು ಬಹಳ ಪ್ರಮುಖ ವಿಷಯನ ನಾನು ಎಲ್ಲರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಾವು ಜಾನುವಾರುಗಳಲ್ಲಿ ಅಂತಂದ್ರೆ ಎಲ್ಲಾ ತರದ ದನಗಳಾಯ್ತು, ಎಮ್ಮೆ ಆಯ್ತು, ಕುರಿ ಆಯ್ತು, ಆಡಾಯ್ತು ಮತ್ತು ಕೋಳಿಗಾಯ್ತು, ಅದರಲ್ಲಿ ಪ್ರಮುಖವಾಗಿ ಖರ್ಚು ಕಂಡು ಬರೋದು ಆಹಾರದ ಖರ್ಚು. ಲೆಕ್ಕ ಪ್ರಕಾರ ನಾವು ಶೇಕಡ ತಗೊಂಡ್ರೆ ಶೇಕಡ 70-80% ಖರ್ಚು ಆಹಾರದೇ ಆಗಿರುತ್ತದೆ. ಸೊ ಹಾಗಾಗಿ ಹಲವಾರು ರೈತರು ಈ ತರ ಕೋಳಿ ಸಾಕಾಣಿಕೆ ಆಯ್ತು, ಆಡು ಸಾಕಾಣಿಕೆ ಮಾಡುವಾಗ ಆಹಾರದ ಕೊರತೆಯಿಂದ ಬಹಳಷ್ಟು ಜನ ಫೇಲ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ಏನಪ್ಪಾ ಅಂತಂದ್ರೆ ಪರ್ಯಾಯವಾಗಿ ಮೇವನ್ನ ಯಾವ ತರ ಬೆಳೆಸಬಹುದು, ಅತಿ ಕಡಿಮೆ ಖರ್ಚಲ್ಲಿ ಯಾವ ತರ ಮೇವನ್ನ ಕೊಡಬಹುದು ಅಂತ ವಿಚಾರ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡಿದ್ರೆ ಅಜೋಲ ಅನ್ನೋದು ಬಹಳಷ್ಟು ಪ್ರಚಲಿತವಾದಂತ ಒಂದು ಮೇವು ಮತ್ತು ಅತಿ ಜಾಸ್ತಿ ಪೌಷ್ಟಿಕಾಂಶವು ಇರತಕ್ಕಂತ ಮೇವಂತ ಆಲ್ರೆಡಿ ಇದನ್ನ ವೈಜ್ಞಾನಿಕವಾಗಿ ಸಲಹೆಯನ್ನು ಕೊಟ್ಟಿದ್ದಾರೆ ಮತ್ತು ಬಹಳಷ್ಟು ರೈತರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಈ ಅಜೋಲ ಒಂದು ಫರ್ನ ಜಾತಿಗೆ ಸೇರಿದಂತ ಒಂದು ಮೇವು. ಆಮೇಲೆ ಈ ಅಜೋಲಾನ ಕೇವಲ 15 ದಿವಸಗಳಲ್ಲಿ ನಾವು ಬೆಳೆಸಿ ದನಗಳಿಗೆ, ಕುರಿ ಆಡುಗಳಿಗೆ ಮತ್ತು ಆಡುಗಳಿಗೆ ಇದನ್ನ ತಿನ್ನಿಸಬಹುದು. ಸೊ ಪ್ರಮುಖವಾಗಿ ಈ ಅಜೋಲ ಒಂದು ನೀರಿನ ಮೇಲೆ ತೇಲಾಡುವ ಒಂದು ಮೇವು ಅಂತ ಹೇಳಬಹುದು. ನಾವು ನಮ್ಮ ಜವಾರಿ ಭಾಷೆಯಲ್ಲಿ ತಗೊಂಡ್ರೆ ನಾವು ಪಾಚಿ ಯಾವ ತರ ಅಂತ ಕರಿತೀವಲ್ಲ, ಅದೇ ಪಾಚಿ ತರ ಇದು. ಬಟ್ ಆದ್ರೆ ಇದು ಒಂದು ಚೌಕಾಕಾರದಲ್ಲಿ ಒಂದು ಬೆಳೆದು ಅದರ ಬೇರು ಕೆಳಗಡೆ ನೀರಿನ ಜೊತೆ ಇರುತ್ತೆ. ನಂತರ ಅದು 15 ದಿವಸ ನಂತರ ನಾವು ಅದನ್ನ ಮೇವಾಗಿ ಅದನ್ನ ದನ ಮತ್ತು ಕುರಿ ಆಡುಗಳಿಗೆ ತಿನ್ನಿಸಬಹುದು. ಈಗ ಈ ಅಜೋಲನ ತಗೊಂಡ್ರೆ ಇದರಲ್ಲಿ ಹಲವಾರು ವೆರೈಟೀಸ್ ಇದಾವೆ. ಇಲ್ಲಿ ನಮ್ಮ ದೇಶದಲ್ಲೇ ಹೆಚ್ಚಾಗಿ ಪ್ರಚಲಿತವಾಗಿ ಯೂಸ್ ಮಾಡ್ತಿರೋದು ಒಂದು ಅಜೋಲಾ ಪಿನಾಟ ಅಂತ ಒಂದು ವೆರೈಟಿ ಇದೆ. ಇದು ಎಲ್ಲಾ ಕಡೆ ಸಿಗುತ್ತೆ. ಆಮೇಲೆ ಪ್ರಮುಖವಾಗಿ ಎಲ್ಲೆಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ್ದು ಅದರ ಸಂಬಂಧಪಟ್ಟಂತ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದು ದೊರೆಯುತ್ತೆ. ಅದನ್ನ ರೈತರು ತೆಗೆದುಕೊಂಡು ಅದನ್ನ ಬೆಳೆಸಬಹುದು. ಈಗ ಅಜೋಲಾ ಬಳಕೆಯಿಂದ ಏನೇನು ಸವಲತ್ತು ಆಗುತ್ತೆ ಅಥವಾ ಅದರದ್ದು ಏನ್ ಮಹತ್ವ ಅಂತ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಎಲ್ಲಾ ತರದ ಮೇವನ್ನ ಕಂಪೇರ್ ಮಾಡಿದಾಗ ಈ ಅಜೋಲಾದಲ್ಲಿ ಅತಿ ಹೆಚ್ಚು ಸಾರಜನಕ ಅಥವಾ ಸಸಾರಜನಕ ಇರುತ್ತಂತ ಹೇಳ್ತಾರೆ. ಸುಮಾರು 20-25% ಅಷ್ಟು ಇದರಲ್ಲಿ ಸಸಾರಜನಕ ಇರುತ್ತೆ. ಈ ತರ ಸಸಾರಜನಕ ಇರತಕ್ಕಂತ ಮೇವು ಬೇರೆ ಯಾವುದೂ ಅಲ್ಲ. ಇದನ್ನ ಕಂಪೇರ್ ಮಾಡಿದ್ರೆ ಒಂದು ನಾವು ಮೇವಲ್ಲಿ ತಗೊಂಡ್ರೆ ಕುದುರೆ ಮೆಂತೆ ಅಂತ ಹೇಳ್ಬಹುದು, ಆ ತರ ಇದು ಕೆಲಸ ಮಾಡುತ್ತೆ. ಇದರಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ಲಿಗ್ನಿನ್ ಕಂಟೆಂಟ್ ಅಂತ ಹೇಳಿ ಒಂದು ಅಂಶ ಇರುತ್ತೆ, ಅದು ಬಹಳ ಕಡಿಮೆ ಇರುತ್ತೆ ಈ ಅಜೋಲಾದಲ್ಲಿ. ಸೊ ಈ ಲಿಗ್ನಿನ್ ಅಂಶ ಕಡಿಮೆ ಇರೋದ್ರಿಂದ ಇದನ್ನ ನಾವು ದನಗಳಿಗೆ ಅಥವಾ ಕುರಿಗಳಿಗೆ ಕೊಟ್ರೆ ಜೀರ್ಣ ಅಥವಾ ಡೈಜೆಷನ್ ಮಾಡ್ಲಿಕ್ಕೆ ಬಹಳಷ್ಟು ಸಹಾಯ ಮಾಡುತ್ತೆ. ಮುಂದುವರೆದು ಈ ಅಜೋಲಾದಲ್ಲಿ ಕಚ್ಚಾ ನಾರು 9% ಇರುತ್ತೆ, ಪಿಷ್ಟ 5-6% ಇರುತ್ತೆ, ಕೊಬ್ಬು 5% ವರೆಗೆ ಇರುತ್ತೆ. ಅದು ಅಲ್ಲದೆ ಇದರಲ್ಲಿ ಹಲವಾರು ಜೀವಸತ್ವಗಳು ಮತ್ತು ಖನಿಜಗಳು ಮಿಶ್ರಿತವಾಗಿರುತ್ತದೆ. ಸೊ ಇದನ್ನ ನಾವು ಕೊಟ್ರೆ ಅದಕ್ಕಾಗಿ ನಾವು ಅಂತೀವಿ ಇದನ್ನ ಸಮತೋಲನ ಆಹಾರವಾಗಿ ಕೊಡುವಂತ ಒಂದು ವಿಷಯವಾಗಿ ನಾವು ಇದನ್ನ ತೆಗೆದುಕೊಂಡು ಮುಂದೆ ಹೋಗಬಹುದು. ಮುಂಚೆ ಎಲ್ಲ ಈ ಅಜೋಲಾನ ಆಕ್ಚುಲಿ ಭತ್ತದ ಗದ್ದೆಯಲ್ಲಿ ಇದನ್ನ ಹಸಿರೆಲೆ ಗೊಬ್ಬರ ಅಂತ ಹೇಳಿ ಉಪಯೋಗಿಸ್ತಾ ಇದ್ರು. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇದು ಭೂಮಿಯಲ್ಲಿ ಸಸಾರಜನಕ ಅಂಶನ ಜಾಸ್ತಿ ಮಾಡುತ್ತೆ. ಮುಂದೆ ಬರ್ತಾ ಬರ್ತಾ ಇದನ್ನ ನಾವು ಜಾನುವಾರುಗಳಲ್ಲಿ ಆಹಾರವಾಗಿ ಇದನ್ನ ಉಪಯೋಗಿಸ್ತಾ ಇದೀವಿ. ಈಗ ಅಜೋಲಾ ಬೆಳೆಸಲು ಬೇಕಾಗುವ ಅಗತ್ಯತೆಗಳನ್ನ ನಾವು ತಗೊಂಡ್ಕೊಂಡ್ರೆ ಇದಕ್ಕೆ ಕೇವಲ 3-4 ಇಂಚ್ ಅಥವಾ ಅಂಗಲಷ್ಟು ನೀರು ಬೇಕಾಗುತ್ತಷ್ಟೇ. ಜಾಸ್ತಿ ನೀರೇನು ಬೇಕಾಗುವುದಿಲ್ಲ. ಯಾಕಂತಂದ್ರೆ ನಾವು ಬಿಜಾಪುರ ಜಿಲ್ಲೆನ ತಗೊಂಡ್ರೆ ಈ ಹಸಿ ಮೇವನ್ನ ಕೊರತೆ ಇರೋದಕ್ಕೆ ಒಂದು ಕಾರಣ ಏನಪ್ಪಾ ಅಂತಂದ್ರೆ ನೀರಿನ ಸಮಸ್ಯೆ. ಸೊ ಆ ನೀರಿನ ಸಮಸ್ಯೆ ಇದ್ದಿದ್ದಕ್ಕೋಸ್ಕರ ಬಹಳಷ್ಟು ರೈತರು ಮೇವು ಹಾಕೋದಿಲ್ಲ ಅಥವಾ ಮೇವು ಬೆಳೆಸೋದಿಲ್ಲ. ಹಾಗಾಗಿ ಮೇವು ಇಲ್ಲದ ಸಮಯದಲ್ಲಿ ಹಲವಾರು ರೈತರು ತಮ್ಮ ಜಾನುವಾರುಗಳನ್ನ ಅತಿ ಕಡಿಮೆ ರೇಟ್ ಅಲ್ಲಿ ಸುಮಾರು 50% ಕಡಿಮೆ ರೇಟ್ ಅಲ್ಲಿ ಅದನ್ನ ಮಾರ್ಲಿಕ್ಕೆ ಮುಂದಾಗ್ತಾರೆ. ಸೊ ಅದನ್ನ ರೈತರಿಗೆ ಬಹಳಷ್ಟು ಸಮಸ್ಯೆ ಉಂಟು ಮಾಡುತ್ತೆ. ಅದನ್ನ ಕಂಪೇರ್ ಮಾಡಿದಾಗ ಈ ಅಜೋಲಾ ಬೆಳವಣಿಗೆಗೆ ಸಿಕ್ಕಾಪಟ್ಟೆ ಕಡಿಮೆ ನೀರು ಬೇಕು. ಕೇವಲ 4 ಅಂಗುಲಷ್ಟು ನೀರು ಬೇಕಾಗುತ್ತೆ. ಮುಂದುವರೆದು ಈ ಅಜೋಲಾ ಬೆಳವಣಿಗೆ ಮಾಡುವಾಗ 25-50% ಅಷ್ಟು ಬೆಳಕು ಬೇಕಾಗುತ್ತೆ. ಅಂದ್ರೆ ನೇರವಾಗಿ ಸೂರ್ಯನ ಕಿರಣಗಳು ಆ ಅಜೋಲಾ ಮೇಲೆ ಬೀಳಬಾರದು. ಸೊ ಅದಕ್ಕೆ ನಾವು ಪ್ರೊಟೆಕ್ಷನ್ ಆಗಿ ಶೇಡ್ ನೆಟ್ ಅನ್ನು ಸಿಗುತ್ತೆ 50-70% ಅದನ್ನ ನಾವು ಯೂಸ್ ಮಾಡ್ಕೋಬಹುದು. ಮುಂದುವರೆದು ಇದಕ್ಕೆ ತೇವಾಂಶ ಏನಪ್ಪಾ ಅಂದ್ರೆ 85-90% ಅಷ್ಟು ತೇವಾಂಶ ಬೇಕಾಗುತ್ತೆ. ನಂತರ ನೀರಿನ ಬಳಕೆ ಮಾಡುತ್ತೇವೆ ನಾವು ಅಜೋಲಾ ಬೆಳೆಯಲಿಕ್ಕೆ, ಅದರ ರಸಸಾರ 5-7 ಅಷ್ಟು ಇರಬೇಕು. ಸೊ ಇದನ್ನ ಕೆಲವೊಂದು ಅಗತ್ಯತೆಯನ್ನ ನಾವು ನೆನ್ಪಿಟ್ಕೊಂಡು ನಾವು ಅಜೋಲಾನ ಬೆಳೆಸ್ಕೋಬೇಕು. ಮುಂದುವರೆದು ಈ ಅಜೋಲಾನ ಯಾವ ತರ ಬೆಳೆಸಬೇಕು ಅದನ್ನ ನಿಮ್ಗೆ ತಿಳಿಸ್ತೀನಿ. ಈಗ ಈ ಅಜೋಲಾನ ಬೆಳೆಸುವುದು ಯಾವ ಸ್ಥಳದಲ್ಲಿ ನಾವು ಬೆಳೆಸ್ತೀವಲ್ಲ ಆ ಸ್ಥಳನ ಆಯ್ಕೆ ಮಾಡೋದು ಬಹಳ ಪ್ರಮುಖ. ಯಾಕೆಂತಂದ್ರೆ ಎಲ್ಲೆಲ್ಲಿ ನಮ್ ದನಗಳು ಕಟ್ಟಿರ್ತೀವಿ, ಎಲ್ಲಿ ಕೋಳಿ ಮನೆ ಇರುತ್ತೆ, ಎಲ್ಲಿ ಆಡಿನ ಮನೆ ಇರುತ್ತೆ, ಅದ್ರ ಪಕ್ಕದಲ್ಲೇ ಈ ಅಜುಲಾ ತೊಟ್ಟಿಗಳನ್ನ ನಾವು ಹಾಕೋಬೇಕು ಒಂದು. ಎರಡನೇದು, ಈ ಅಜುಲಾ ತೊಟ್ಟಿಗಳನ್ನ ಆದಷ್ಟು ಎತ್ತರ ಜಾಗದಲ್ಲಿ ಇಟ್ಕೋಬೇಕು. ಯಾಕಂದ್ರೆ ನಾವು ತೆಗ್ದಿರ್ತಕ್ಕಂಥ ಜಾಗದಲ್ಲಿ ಹಾಕೊಂಡ್ರೆ ಯಾವಾಗಾದ್ರೂ ಮಳೆ ಬಂದಾಗ ಆ ಮಳೆ ನೀರು ಆ ಹೊಂಡದಲ್ಲಿ ಅಥವಾ ತೊಟ್ಟಿಯಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ, ಅದರಿಂದ ಅಜುಲಾ ಹಾಳಾಗುವ ಸಾಧ್ಯತೆನೂ ಇರುತ್ತೆ. ಸೊ ಹಾಗಾಗಿ ಎತ್ತರ ಜಾಗದನ್ನ ಆಯ್ಕೆ ಮಾಡ್ಕೋಬೇಕು. ನಂತರ ಇದು ಎಷ್ಟು ಪ್ರಮಾಣ ಮಾಡಬಹುದು ಅಂತಂದ್ರೆ ಅದು ನಿಮ್ಮ ರೈತರ ಹತ್ರ ಎಷ್ಟು ಜಾನುವಾರುಗಳಿದಾವ, ಎಷ್ಟು ಕೋಳಿಗಳಿದಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸುಮಾರು ನಾವು ಒಂದು ರಫ್ಲಿ ಒಂದು ತಗೊಂಡ್ ಹೋದ್ರೆ ಒಂದು 3 ಫೂಟ್ ಅಗಲ 4 ಫೂಟ್ ಉದ್ದ ಅಷ್ಟು ನಾವು ಗುಂಡಿನ ತೆಗಿಬೇಕು. ಕೇವಲ 1/2 ಫೂಟ್ ಅಷ್ಟೇ ಆಳನ ಗುಂಡಿ ತೆಗಿಬೇಕು. ಸೊ ಕೇವಲ 1/2 ಫೂಟ್ ಅಷ್ಟೇ ಹೇಳ್ತಾ ಇದ್ದೀನಿ ನಾನು. ಸೊ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ರಿ. ಅದರ ನಂತರ ಏನ್ ಮಾಡ್ಬೇಕು, ಈ ಗುಂಡಿ ಮೇಲೆ ಒಂದು ಪ್ಲಾಸ್ಟಿಕ್ ಹಾಳೆಯನ್ನ, ನಮ್ಮ ಮಾರ್ಕೆಟ್ ಅಲ್ಲಿ ಸಿಗ್ತಕ್ಕಂಥ ಪ್ಲಾಸ್ಟಿಕ್ ಯಾವ್ದಾದ್ರು ಒಂದು ಲೋ ಕ್ವಾಲಿಟಿ ಇದ್ರು ನಡೀತದೆ, ಅದಕ್ಕೇನು ಜಾಸ್ತಿ ಖರ್ಚು ಮಾಡ್ಬೇಕಂತ ಏನಿರೋದಿಲ್ಲ. ಸೊ ಲೋ ಕ್ವಾಲಿಟಿ ಪ್ಲಾಸ್ಟಿಕ್ ಹಾಳೆಯನ್ನ ಅದ್ರ ಮೇಲೆ ಮುಚ್ಚಿ ನೆಕ್ಸ್ಟ್ ಅದ್ರ ಸುತ್ತಮುತ್ತ ಏನ್ ಪ್ಲಾಸ್ಟಿಕ್ ಹಾಳೆ ಎಷ್ಟೋ ಬಂದಿರ್ತಲ್ಲ ಅದನ್ನ ಕವರ್ ಮಾಡಿ ಇಡಬೇಕು. ಅದರ ನಂತರ ಪ್ಲಾಸ್ಟಿಕ್ ಹಾಳೆ ಮೇಲೆ ಒಂದ್ 10-15 kg ಅಷ್ಟು ಜಡಿ ಹಿಡಿದಿದ್ದ ನಮ್ದು ಹೊಲದ ಮಣ್ಣನ್ನ ಅದಕ್ಕೆ ಹಾಕಬೇಕು. ಅದು ಒಂದು ಫಸ್ಟ್ ಕೆಲಸ. ನೆಕ್ಸ್ಟ್ ಅದರ ನಂತರ 1/2 ಫೂಟ್ ಎಷ್ಟು ನಾವು ಹಡ್ಡಿರ್ತಿರಲ್ಲ ಅದರದ್ದು 1/2 ಅಷ್ಟೇ, ಅಂದ್ರೆ 3-4 ಅಂಗುಲಷ್ಟು ನೀರನ್ನ ತುಂಬಬೇಕು ಆ ಒಂದು ತೊಟ್ಟಿಗೆ. ಅದರ ನಂತರ ಆ ತೊಟ್ಟಿಯಲ್ಲಿ ಆ ನೀರಿನ ಜೊತೆ 1 ಬುಟ್ಟಿಯಷ್ಟು ಆಕಳ ಸಗಣಿ ಅಥವಾ ಎಮ್ಮಿ ಸಗಣಿನ ಮಿಕ್ಸ್ ಮಾಡಿ ಹಾಕಬೇಕು ಅದಕ್ಕೆ. ಅದು ಹಾಕಿದ ಮೇಲೆ ನೆಕ್ಸ್ಟ್ ಅದಕ್ಕೆ ನಾವು ಅಜುಲಾ ಕಲ್ಚರ್ ಅಂತ ಸಿಗುತ್ತೆ, ಅದು ಯಾವ್ದಾದ್ರು ಒಂದು ಕೇಂದ್ರದಲ್ಲಿ ಸಿಗುತ್ತೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗಾಗಲೇ ಲಭ್ಯ ಇದೆ, ಬೇಕಾದಂತ ರೈತರು ಬಂದು ಇದನ್ನ ತಗೊಂಡು ಉಪಯೋಗಿಸಬಹುದು. ಸೊ ಇದನ್ನ ಕೇವಲ ಒಂದು 100-200 ಗ್ರಾಮ್ ಅಷ್ಟು ಕಲ್ಚರ್ ತೆಗೆದುಕೊಂಡು ಈ ತೊಟ್ಟಿಗೆ ಹಾಕೋಬೇಕು. ಹಾಕಿದ್ಮೇಲೆ ಇದನ್ನ ನೀವು ಕೇವಲ 15 ದಿವಸವರೆಗೂ ಅದನ್ನ ಬಿಟ್ಟಿದ್ರೆ ಅದು ಏನಾಗತ್ತಂದ್ರೆ ಒಂದಕ್ಕೊಂದು ಹತ್ಕೊಂಡು ಅದು ಟ್ಯಾಂಕ್ ಪೂರ್ತಿ ಏನಾಗತ್ತಂದ್ರೆ ಅಜುಲಾ ತುಂಬಿಕೊಳ್ಳುತ್ತೆ. ಆ ಅಜುಲಾ ತುಂಬಿಕೊಂಡಿದ್ಮೇಲೆ 15 ದಿವಸ ನಂತರ ಅದನ್ನ 1 ದಿವಸಕ್ಕೆ 1-2 kg ಆ ತೊಟ್ಟಿಯಿಂದ ಆ ಗುಂಡಿಯಿಂದ 1 ಅಥವಾ 2 kg ಅಜುಲನ್ನ ತೆಗೆದುಕೊಂಡು ನಾವು ನಮ್ಮ ಜಾನುವಾರುಗಳಿಗೆ, ಆಡುಗಳಿಗೆ ಅಥವಾ ಕೋಳಿಗಳಿಗೆ ತಿನ್ನಿಸಬಹುದು. ಸೊ ಇದೇ ತರ ನಿಮ್ಮ ಹತ್ರ ಎಷ್ಟೊಂದು ಜಾನುವಾರುಗಳಿದಾವ ಅದ್ರ ಲೆಕ್ಕ ಪ್ರಕಾರ ನಾವು ಆ ತೊಟ್ಟಿಗಳ ಸಂಖ್ಯೆನ ಜಾಸ್ತಿ ಮಾಡ್ಕೊಂಡ್ಬಹುದು. ಕೆಲವರು ರೈತರು 3-4 ಮಾಡ್ಕೊಂಡಿರ್ತಾರೆ, ಕೆಲವರು 5-6 ಮಾಡ್ಕೊಂಡಿರ್ತಾರೆ, ರೈತನು ಅದನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಕೋತಾ ಹೋಗ್ಬೇಕಂತಂದ್ರೆ ಇದಕ್ಕೆ ಕೆಲವೊಬ್ಬ ರೈತರಿಗೆ ನಾವು ರೆಕಮೆಂಡ್ ಮಾಡ್ತೀವಿ, ಇದರ ಬೆಳವಣಿಗೆ ಇನ್ನು ಸ್ವಲ್ಪ ಫಾಸ್ಟ್ ಆಗ್ಬೇಕಂತಂದ್ರೆ ಒಂದು 10-20 ಗ್ರಾಮ್ ನಷ್ಟು ರಾಕ್ ಫಾಸ್ಪೇಟ್ ಅಥವಾ ಸೂಪರ್ ಫಾಸ್ಪೇಟ್ ಅಂತ ಒಂದು ಕೆಮಿಕಲ್ ಸಿಗುತ್ತೆ, ಯಾವ್ದಾದ್ರೆ ಗೊಬ್ಬರ ಅಂಗಡಿಯಲ್ಲಿ ತೆಗೆದುಕೊಂಡು ಕೇವಲ ಒಂದು ತೊಟ್ಟಿಗೆ 10-20 ಗ್ರಾಮ್ ಅಷ್ಟೇ ಹಾಕಬೇಕು. ಸೊ ಅದರಿಂದ ಏನಾಗುತ್ತೆ, ಅಜುಲಾ ಬೆಳವಣಿಗೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ನಿಮಗೂ ಕೂಡ ಅತಿ ಶೀಘ್ರದಲ್ಲಿ ನಿಮಗೆ ಅಜುಲಾ ಸಿಗುತ್ತೆ. ನಂತರ 15 ದಿವಸಕ್ಕೊಮ್ಮೆ 1/2 ಬುಟ್ಟಿಯಷ್ಟು ಸಗಣಿಯನ್ನ ಆ ಹೊಂಡಕ್ಕೆ ಆಲ್ರೆಡಿ ನೀವೇನು ಅಜುಲಾ ಮಾಡಿರ್ತಾರಲ್ಲ ಪ್ರತಿ 15 ದಿವಸಕ್ಕೆ ಅದನ್ನ ಮತ್ತೆ ಹೊಸ ಸಗಣಿಯನ್ನ ತೆಗೆದುಕೊಂಡು ಹಾಕೋಬೇಕು. ಜೊತೆಯಲ್ಲಿ 15-20 ದಿವಸಕ್ಕೆ ನಂತರ ಒಂದೊಂದ್ ಸರ್ತಿ 1/2 ನೀರನ್ನ ನಾವು ತೊಟ್ಟಿಲಿ ಎಷ್ಟು ನೀರ್ ಹಾಕಿರ್ತೀವಲ್ಲ ಅದ್ರದ 1/2 ನೀರನ್ನ ನೀವು ತೆಗೆದು ಹೊಸ ಫ್ರೆಶ್ ನೀರನ್ನ ಹಾಕಿ ಬಳಕೆ ಮಾಡಬೇಕು. ಜೊತೆಯಲ್ಲಿ ಈ ಅಜುಲಾ ನಾನು ತರ ಒಂದು ಗುಂಡಿ ಮಾಡಿದಾಗ ಒಂದು ವರ್ಷ ತರ ನೀವು ಇದನ್ನ ಯೂಸ್ ಮಾಡ್ಕೋತ ಕಂಟಿನ್ಯೂಸ್ ಇದೇ ತರ ನೀವು ಮೇಂಟೈನ್ ಮಾಡ್ಕೋತ ಹೋದ್ರೆ ಒಂದು ವರ್ಷ ತನಕ ನೀವು ಇದನ್ನ ಯೂಸ್ ಮಾಡಬಹುದು. ನಂತರ ಏನ್ ಮಾಡ್ಬೇಕು ಮತ್ತೆ ಅದನ್ನ, ಯಾಕಂದ್ರೆ ಮೇನ್ ಅದಕ್ಕೆ ಅಜುಲಾ ಬೆಳವಣಿಗೆಗೆ ಬೇಕಾಗುವಂತ ಆಹಾರ ಪದಾರ್ಥ ಸಿಗೋದು ಸಗಣಿ ಮತ್ತು ನಾವು ಹಾಕಿರ್ತಕ್ಕಂತ ಮಣ್ಣಿಂದ ಸಿಗುತ್ತೆ. ಸೊ ಮಣ್ಣೇನಪ್ಪ ಅಂದ್ರೆ ಒಂದು ವರ್ಷ ನಂತರ ಅದರಲ್ಲಿ ಇರತಕ್ಕಂತ ಎಲ್ಲಾ ಪೌಷ್ಟಿಕಾಂಶಗಳನ್ನ ಹೇಳ್ಕೊಂಡಿದ್ಮೇಲೆ ಮಣ್ಣಲ್ಲಿ ಯಾವುದೇ ತರಹದ ಪೌಷ್ಟಿಕಾಂಶ ಇರಲ್ಲ. ಸೊ ಹಾಗಾಗಿ ನಾವೇನಂತೀವಿ ಅಂದ್ರೆ ಒಂದು ವರ್ಷ ನಂತರ ಎಲ್ಲವನ್ನ ಕ್ಲೀನ್ ಮಾಡಿ ಮತ್ತೆ ಹೊಸ ಮಣ್ಣನ್ನ ಹಾಕಿ ಮತ್ತೆ ಹೊಸ ನೀರನ್ನ ಹಾಕಿ ಸಗಣಿ ಜೊತೆ ಮಿಶ್ರಣ ಮಾಡಿ ಮತ್ತೊಮ್ಮೆ ಅಜುಲಾ ತೊಟ್ಟಿಯನ್ನ ಬಳಕೆ ಮಾಡ್ಕೋಬೇಕಂತ ನಾನು ಹೇಳ್ತೀನಿ ಅದನ್ನ. ನಂತರ ಈ ಅಜುಲಾನ ಯಾವ ತರ ಬಳಕೆ ಮಾಡಬೇಕು, ಈ ಅಜುಲಾನ ನಾವು 2 ತರ ಬಳಕೆ ಮಾಡ್ಕೋಬಹುದು. ಒಂದು ಫ್ರೆಶ್ ಅಂತಂದ್ರೆ ನಿಮ್ಮ ತೊಟ್ಟಿಯಲ್ಲಿ ಬೆಳೆದಿರತಕ್ಕಂತ ಅಜುಲಾ ನೇರವಾಗಿ ತೆಗೆದುಕೊಂಡು ಅದನ್ನ ಹೊಸ ನೀರನ್ನ ತೆಗೆದುಕೊಂಡು ತುಳಿಬೇಕು. ಯಾಕಂದ್ರೆ ನಾವು ಅಜುಲಾ ಬಳಕೆಗಾಗಿ ನಾವು ಸಗಣಿನ ಉಪಯೋಗಿಸಿಕೊಂಡಿರ್ತೀವಿ. ಅಜುಲಾ ಮೇಲೆ ಎಲೆ ಇರುತ್ತೆ, ಕೆಳಗಡೆ ಅದರದ್ದು ಬೇರೆ ಇರುತ್ತೆ. ಸೊ ಬೇರಿನ ಜೊತೆ ಸಗಣಿ ಕೂಡ ಅಂಟ್ಕೊಂಡಿರ್ತೈತಿ. ಸೊ ಅದರಿಂದ ಏನಾಗುತ್ತೆ, ಸ್ವಲ್ಪ ಸಗಣಿ ಸ್ಮೆಲ್ ಬರುವ ಸಾಧ್ಯತೆ ಇರುತ್ತೆ. ಅದನ್ನ ನೀವು ಕಡಿಮೆ ಮಾಡಬೇಕಂತಂದ್ರೆ ನೀರಿನ ಜೊತೆ ತೊಳೆದು ಅದನ್ನ ನೀವು ನೇರವಾಗಿ ದನಗಳಿಗೆ ಮತ್ತು ಆಡಿಗೆ ಕುರಿಗಳಿಗೆ ತಿನ್ನಿಸಬಹುದು. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ನಾವು ಮಾಡ್ತಕ್ಕಂತ ನಮ್ಮ ಕೇಂದ್ರದಲ್ಲಿ ಏನಪ್ಪ ಅಂತಂದ್ರೆ, ಈಗಾಗಲೇ ಬಹಳಷ್ಟು ರೈತರಿಗೂ ಕೂಡ ನಾವು ಇದನ್ನ ಹೇಳಿದೀವಿ ಈ ತರ ಮಾಡ್ರಿ ಅಂತ ಹೇಳಿ. ಏನಪ್ಪಾ ಅಂತಂದ್ರೆ ನಾವು ಅತಿ ಜಾಸ್ತಿ ಪ್ರಮಾಣದಲ್ಲಿ ಏನಾದ್ರೂ ಅಜುಲಾ ಬೆಳವಣಿಗೆ ಆಗಿದೆ ಅಂತಂದ್ರೆ ಅದನ್ನ ನಾವು 1 ಅಥವಾ 2 ದಿವಸವರೆಗೂ ಅದನ್ನ ಕೊಯ್ಲು ಮಾಡಿದ ನಂತರ ಎರಡು ದಿವಸವರೆಗೂ ಅದನ್ನ ನೆರಳಲ್ಲಿ ಒಣಗಿಸಲಿಕ್ಕೆ ಬಿಡ್ಬೇಕು. ಅದನ್ನ ಒಣಗಿಸಲಿ ಬಿಟ್ಟಿದ್ಮೇಲೆ ಅದನ್ನ ಪುಡಿ ಮಾಡ್ಬೇಕು. ಅದನ್ನ ಪುಡಿ ಮಾಡಿದ್ಮೇಲೆ ಅದರದ್ದು ನೀವು ಏನು ಪಶುಹಾರವಾಗಿ ನಾವು ತಿನ್ನಿಸ್ತಾ ಇರ್ತೀವಲ್ಲ ಕೋಳಿಗೆ ಮತ್ತು ಆಡುಗಳಿಗೆ ನುಚ್ಚಾಯ್ತು, ಅದ್ರ ಜೊತೆ ಶೇಂಗಾ ಹಿಂಡಿಯದೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ ಅದ್ರ ಜೊತೆಯಲ್ಲಿ ಈ ಅಜೋಲಾ ಪುಡಿಯನ್ನು ಕೂಡ ಮಿಕ್ಸ್ ಮಾಡಬಹುದು. ಸುಮಾರು 1 ಕೆಜಿ ಆಹಾರ ಇತ್ತಂದ್ರೆ ಅದಕ್ಕೊಂದು 50-100 ಗ್ರಾಮ್ ಅಷ್ಟು ಈ ಅಜೋಲಾ ಪುಡಿಯನ್ನು ಮಿಕ್ಸ್ ಮಾಡಿ ತಿನ್ನಿಸಬಹುದು ನೀವು. ಸೊ ಇದರಿಂದ ಏನಾಗುತ್ತಂತಂದ್ರೆ ನೀವು ಪಶುಹಾರ ಖರ್ಚನ್ನ ಸುಮಾರು 15-20% ಕಡಿಮೆ ಮಾಡಬಹುದು. ಯಾಕಂದ್ರೆ ನಾವು ಈ ಪ್ರೆಸೆಂಟ್ ರೇಟ್ ಅನ್ನ ತಗೊಂಡ್ರೆ ಕೋಳಿ ಹಾರದ ರೇಟು 1 ಕೆಜಿ 50-60 ರೂಪಾಯಿ ಕೆಜಿ ಇದೆ ಸದ್ಯಕ್ಕೆ. ಸೊ ಸುಮಾರಷ್ಟು ರೈತರು ಕೋಳಿ ಉದ್ಯಮ ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಬಂದಾಗ ಆಹಾರದ ಪ್ರಶ್ನೆ ಬಂದಾಗ ಬಹಳಷ್ಟು ಜನ ರೈತರು ಹಿಂದೆ ಬರ್ತಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಆಹಾರದ ಸಮಸ್ಯೆ ಅಥವಾ ಆಹಾರದ ಖರ್ಚು ಜಾಸ್ತಿ. ಸೊ ಈ ಸಮಯದಲ್ಲಿ ನೀವು ಅಜೋಲಾನ ಬಳಕೆ ಈ ತರ ಮಾಡಿಕೊಂಡ್ರೆ ಸೊ ನೀವು 15-20% ಅಷ್ಟು ನೀವು ಕೋಳಿ ಆಹಾರದ ವೆಚ್ಚವನ್ನ ಕಡಿಮೆ ಮಾಡಬಹುದು ಮತ್ತು ಅತಿ ಹೆಚ್ಚು ಇನ್ಕಮ್ ಕೂಡ ಪಡೆಯಬಹುದು. ಸೊ ಇದು ಒಂದು. ಮತ್ತೀಗ ಕೊನೆಯಲ್ಲಿ ಈ ಅಜೋಲಾನ ಪ್ರತಿ ಒಂದು ಜಾನುವಾರಿಗೆ ಎಷ್ಟೆಷ್ಟು ಗ್ರಾಮ್ ತಿನ್ಸಬೇಕು ಒಂದು ದಿವಸಕ್ಕೆ ಹೇಳ್ತೀನಿ ನಿಮ್ಗೆ. ಈ ಒಂದು ಜಾನುವಾರಿಗೆ ಒಂದು ಎಮ್ಮಿ ಅಥವಾ ಒಂದು ಆಕಳ ಇತ್ತಂತಂದ್ರೆ ಒಂದು ದಿವಸಕ್ಕೆ 1-2 ಕೆಜಿ ಅಷ್ಟು ಅಜೋಲಾ ತಿನ್ಸಬಹುದು. ತದನಂತರ ಕುರಿ ಮತ್ತು ಆಡುಗಳಿಗೆ 250-300 ಗ್ರಾಮ್ ನಷ್ಟು ಅಜೋಲಾ ಒಂದು ದಿವಸಕ್ಕೆ ತಿನ್ಸಬಹುದು. ಮರಿ ಇದ್ರೆ ಸ್ವಲ್ಪ ಕಡಿಮೆ ತಿನ್ಸಬಹುದು, 100-150 ಗ್ರಾಮ್. ವಯಸ್ಸಾಗಿರ್ತಂತ ಆಡುಗಳಿಗೆ 250-300 ಗ್ರಾಮ್ ನಷ್ಟು ತಿನ್ಸಬಹುದು. ನಂತರ ಕೋಳಿಗಳ ಪ್ರಶ್ನೆ ಬಂದಾಗ ಕೋಳಿಗಳಲ್ಲಿ 80-100 ಗ್ರಾಮ್ ನಷ್ಟು ಒಂದು ದಿವಸಕ್ಕೆ ನೀವು ಇದನ್ನ ಅಜೋಲಾನ ಬಳಕೆ ಮಾಡ್ಕೋಬಹುದು. ಸುಮಾರಷ್ಟು ರೈತರಿಗೆ ನಾವು ಇದನ್ನ ಅಡ್ವೈಸ್ ಮಾಡಿದೀವಿ. ಆಮೇಲೆ ರೈತರಿಗೆ ನಾವು ಪಂತರ ಅಜೋಲಾ ಬೆಳವಣಿಗೆ ಆಗಿದ್ಮೇಲೆ ಅದನ್ನ ನೇರವಾಗಿ ಕೋಳಿ ಮುಂದೆ ಅದನ್ನ ಚೆಲ್ ಬಿಡ್ತಾರ. ಸೊ ಸುಮಾರು ಕೋಳಿ ಬಂದು ತಾನಾಗಿ ಅದು ತಿಂದು ಅದನ್ನ ಜೀರ್ಣ ಮಾಡುತ್ತೆ. ಸೊ ಇದರಿಂದ ಒಟ್ಟಾರೆ ಈ ಅಜೋಲಾ ಬಳಕೆಯಿಂದ ನಾವು ಕೂಡ ಇಲ್ಲಿ ಕೇಂದ್ರದಲ್ಲಿ ಇದರದ್ದು ಸಂಶೋಧನೆಯನ್ನು ಕೂಡ ನಾವು ಮಾಡಿದ್ದೀವಿ ಮತ್ತು ಇರ್ತಕ್ಕಂತೆ ಬಹಳಷ್ಟು ವೈಜ್ಞಾನಿಕವಾಗಿ ಉಲ್ಲೇಖಗಳಿದಾವೆ. ಇದೇನಂತಂದ್ರೆ ಈ ಅಜೋಲಾ ಬಳಕೆಯಿಂದ ಜಾನುವಾರುಗಳಲ್ಲಿ 15-20% ಅಷ್ಟು ನಿಮ್ಮ ಪಶುಹಾರದ ಉಳಿತಾಯ ಮಾಡುತ್ತೆ. ಸೊ ಓವರ್ ಆಲ್ ಆಗಿ ನಿಮ್ದು ಖರ್ಚನ್ನ 15-20% ಕಡಿಮೆ ಮಾಡುತ್ತೆ. ಎರಡನೇದು, ನಮ್ಮ ಆಕಳ ಮತ್ತು ಎಮ್ಮಿಗಳಲ್ಲಿ ತಗೊಂಡಾಗ ನಾವು ಸಾಕೋದಾದ ನಮ್ಗೆ ಪ್ರಮುಖವಾಗಿ ಹಾಲಿನಗೋಸ್ಕರ. ಹಾಲನ್ನ ಹೆಚ್ಚಿಗೆ ಮಾಡ್ಬೇಕಂತಂದ್ರೆ ನಮಗೆ ಆಹಾರದಲ್ಲಿ ಪ್ರೋಟೀನ್ ಅಂಶ ಅಂದ್ರೆ ಸಸಾರಜನಕ ಅಂಶ ಜಾಸ್ತಿ ಬೇಕಾಗುತ್ತೆ. ಜೊತೆಯಲ್ಲಿ ಆಡು ಮತ್ತು ಕುರಿಗಳು ಸಾಕೋದು ಅತಿ ಕಡಿಮೆ ಸಮಯದಲ್ಲಿ ಅತಿ ಜಾಸ್ತಿ ತೂಕ ಬರಬೇಕಂತ ಸಾಕಿರ್ತೀವಿ. ಸೊ ಅದಕ್ಕೂ ಕೂಡ ತೂಕ ಜಾಸ್ತಿ ಬರಬೇಕಂತಂದ್ರೆ ಆಹಾರದಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಬೇಕು. ಮುಂದುವರೆದು ಕೋಳಿಗಳಿಗೂ ಕೂಡ ನಾವು ಕಡಿಮೆ ಸಮಯದಲ್ಲಿ ತೂಕ ಬರಬೇಕು ಮತ್ತು ಶೀಘ್ರವಾಗಿ ಮೊಟ್ಟೆ ಇಡಬೇಕು ಮತ್ತು ಮೊಟ್ಟೆ ಸಂಖ್ಯೆ ಜಾಸ್ತಿ ಆಗಬೇಕಂತಂದ್ರೆ ಅದಕ್ಕೂ ಕೂಡ ಪ್ರೋಟೀನ್ ಆಹಾರ ಬಹಳಷ್ಟು ಪ್ರಮುಖ. ಸೊ ಇದೆಲ್ಲ ಪರಿಗಣನ ನಾವು ಮಾಡಿದಾಗ ಅಜೋಲಾ ಒಂದು ಪರ್ಯಾಯವಾಗಿ ಅಲ್ಟರ್ನೇಟಿವ್ ಆಗಿ ರೈತರು ತಮ್ಮ ಹೊಲದಲ್ಲಿ ಬೆಳೆಸಿಕೊಂಡು ಎಲ್ಲಾ ಜಾನುವಾರಿಗೆ ತಿನ್ನಿಸಿ ಜಾನುವಾರುಗಳ ಸಾಮರ್ಥ್ಯಗಳನ್ನ ಪ್ರೊಡಕ್ಟಿವಿಟಿಯನ್ನ ಜಾಸ್ತಿ ಮಾಡಬಹುದಂತ ಹೇಳಿ ನಾನು ಎಲ್ಲಾ ರೈತರಿಗೆ ನಾನು ಕೇಳೋದು. ಈ ಅಜೋಲಾನ ಒಂದು ತೊಟ್ಟಿ ಅಂತ ಒಂದು ಕಂಪಲ್ಸರಿ ಒಂದು ಏನಪ್ಪಾ ಅಂತಂದ್ರೆ ಒಂದು ದನದ ಕೊಟ್ಟಿಗೆ ಇದೆ ಅಂದ್ರೆ ಅದ್ರ ಪಕ್ಕದಲ್ಲಿ ಒಂದು ತೊಟ್ಟಿನ ಇದ್ರ ಅಜೋಲಾ ಮಾಡ್ಕೊಳ್ರಿ. ಇದರಿಂದ ಬಹಳಷ್ಟು ನಿಮಗೆ ಸವಲತ್ತಾಗತ್ತೆ, ಬಹಳಷ್ಟು ಲಾಭ ಆಗುತ್ತೆ ಅಂತ ಹೇಳ್ಕೊತಾ ಈ ರೈತರಿಗೆ ನಾನು ಇದೊಂದು ಕೇಳ್ಕೊತೀನಿ. ಅಡ್ಡಿ ಇಲ್ಲ, ಸಾಕಷ್ಟು ವಿಚಾರಗಳೆಲ್ಲ ತಾವು ಹೇಳಿದ್ರಿ. ಈಗ ಯಾರಾದ್ರೂ ಇದ್ರ ಬಗ್ಗೆ ಕೇಳಬೇಕು ಅಥವಾ ನೋಡಬೇಕು, ಯಾವ್ದಾದ್ರು ಪ್ರಾತ್ಯಕ್ಷಿಕೆ ನೋಡಬೇಕು ಅಂತಂದ್ರೆ ಕೇಂದ್ರದೊಳಗೆ ಈ ಒಂದು ಪ್ರಯೋಗವನ್ನು ತಾವು ಮಾಡಿ ತೋರಿಸ್ತಾ ಇದ್ರಿ, ಅಥವಾ ಯಾರಾದರೂ ರೈತರು ಇದನ್ನು ಮಾಡಿದಂತವರು ಅವರಿಗೆ ಒಂದು ಮಾದರಿಯಾಗಿ ಇಲ್ಲಿ ಅವರಿಗೆ ಅದನ್ನು ತೋರಿಸುವಂತಹ ವ್ಯವಸ್ಥೆ ಆಗ್ತದನ ಹೆಂಗೆ? ಖಂಡಿತವಾಗ್ಲೂ ಯಾರೇ ರೈತರು ಕೂಡ ನಮ್ಮ ಸುತ್ತಮುತ್ತ ಎಲ್ಲ ಯಾವುದೇ ಜಿಲ್ಲೆಯಿಂದ ಬರುವುದಿದ್ದರೆ ಕೇಂದ್ರಕ್ಕೆ ಬರಬಹುದು. ಆಲ್ರೆಡಿ ನಮ್ಮ ಕೇಂದ್ರದಲ್ಲಿ ಅಜೋಲಾ ಅದನ್ನ ತೊಟ್ಟಿಗಳು ಮಾಡ್ಕೊಂಡಿದ್ದೀವಿ, ಅದನ್ನ ನಾವು ನಮ್ಮ ಜಾನುವಾರುಗಳಿಗೆ ದಿನನಿತ್ಯ ತಿನ್ನಿಸ್ತಾ ಇದೀವಿ. ಸೊ ಅದನ್ನ ಪ್ರಾತ್ಯಕ್ಷಿಕವಾಗಿ ನಾವು ರೈತರು ಬಂದ್ರೆ ಅವರಿಗೂ ಕೂಡ ತೋರಿಸಿ, ಜೊತೆಯಲ್ಲಿ ಅದನ್ನ ರೈತರಿಗೆ ಒಂದು ಮಾರುವಂತ ವ್ಯವಸ್ಥೆನೂ ಕೂಡ ಮಾಡಿದೀವಿ. 1 ಕೆಜಿಗೆ 200-250 ರೂಪಾಯಿ ಅಂತೆ ಒಂದು ಕೆಜಿಗೆ ಮಾರ್ತಾ ಇದೀವಿ. ಸೊ ಅದನ್ನು ಕೂಡ ಬಂದು ಸ್ವೀಕರಿಸಬಹುದು. ಜೊತೆಯಲ್ಲಿ ಬಹಳಷ್ಟು ರೈತರಿಗೂ ಕೂಡ ನಮ್ಮ ಕೇಂದ್ರದಿಂದ ಈ ಅಜೋಲಾನ ಮಾಡ್ಕೊಳ್ಳಕ್ಕೆ ನಾವು ಅವರಿಗೆ ಪ್ರೋತ್ಸಾಹ ಕೊಟ್ಟಿದ್ದೀವಿ. ಬಹಳಷ್ಟು ರೈತರು ಅದಾರೆ, ನೀವು ಬಂದಾಗ ಯಾವ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರದ್ದು ರೈತರ ಕೂಡ ನಾವು ಕಾಂಟ್ಯಾಕ್ಟ್ ಅನ್ನ ನಾವು ನಿಮ್ಗೆ ಕೊಡ್ತೀವಿ. ಯಾರಾದರೂ ಇದ್ರ ಬಗ್ಗೆ ತಮ್ಮ ಜೊತೆಗೆ ಚರ್ಚೆ ಮಾಡಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಖಂಡಿತವಾಗ್ಲು ಸರ್, ನನ್ನ ಮೊಬೈಲ್ ನಂಬರ್ 8719070090. ಆತ್ಮೀಯರೇ, ಈಗ ಡಾಕ್ಟರ್ ಶಿಂಧೆ ಅವರು ಏನು ತಮ್ಮ ನಂಬರ್ ಅನ್ನು ಹೇಳಿದ್ದಾರೆ, ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 8711107090. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ತಾವು ಅಜೋಲಾ ಕೃಷಿ ಇರಬಹುದು ಅಥವಾ ಒಟ್ಟಾರೆಯಾಗಿ ಪಶು ಪಾಲನೆ ಆಗಿರಬಹುದು, ಪಶುಗಳ ಆರೋಗ್ಯದ ಬಗ್ಗೆ ಆಗಿರಬಹುದು, ಇವನ್ನೆಲ್ಲ ತಾವು ಪ್ರಶ್ನೆಗಳನ್ನು ಕೇಳಿ ಪರಿಹಾರ ಮಾಡಿಕೊಳ್ಬಹುದು. ಒಳ್ಳೇದು ಡಾಕ್ಟರ್ ಸಂತೋಷ್ ಸಿಂಧೆ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ವಿಶೇಷವಾಗಿ ಅಜೋಲಾ ಕೃಷಿ ಬಗ್ಗೆ ಆಯಿತು ಮತ್ತು ಅಜೋಲಾ ಯಾವ ರೀತಿ ಮಹತ್ವದ ಆಹಾರವಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸಿದ್ದೀರಿ. ಬಹುಶಃ ನಮ್ಮ ರೈತರಿಗೆ ಇದೊಂದು ಹೊಸ ವಿಷಯವಾಗಿ ಕಾಣಿಸಬಹುದು. ಖರ್ಚು ಕಡಿಮೆ ಮಾಡಬೇಕು ಅನ್ನುವಂತಹ ರೈತರಿಗೆ, ತಮ್ಮ ಲಾಭವನ್ನು ಹೆಚ್ಚು ಮಾಡಬೇಕು ಅನ್ನುವಂತಹ ಒಂದು ರೈತರಿಗೆ ಈ ಒಂದು ಅಜೋಲಾ ಯಾವ ರೀತಿ ತಾವು ಪಶುಪಾಲನೆ ಒಳಗೆ ಹೆಚ್ಚಿನ ಒಂದು ಖರ್ಚನ್ನ ಆಹಾರದ ಮೇಲೆ ಮಾಡ್ತಾ ಇರ್ತೀರಿ, ಅಲ್ಲಿ ಕಡಿಮೆ ಮಾಡಬಹುದು ಅನ್ನುವಂತಹ ಒಂದು ವಿಚಾರ ಏನದ, ಅದು ಬಹಳ ಪ್ರೋತ್ಸಾಹದಾಯಕವಾದಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಅಲ್ಲದೆ ಒಳ್ಳೆ ತೂಕ ಬರ್ತಾ ಅಂತ ಏನು ಹೇಳಿದ್ರಲ್ಲ ತಾವು, ಅದು ಕೂಡ ಬಹಳ ಮುಖ್ಯವಾದಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಅಜೋಲಾವನ್ನ ನಾವು ಬಳಸಿದ್ರ ನಮ್ಮ ಒಂದು ಲಾಭ ಕೂಡ ಹೆಚ್ಚಾಗ್ತದೆ, ಖರ್ಚು ಕಡಿಮೆ ಆಗ್ತದೆ ಅನ್ನುವಂತಹದ್ದೇನು ಸಕಾರಾತ್ಮಕವಾದಂತಹ ಒಂದು ಬೆಳವಣಿಗೆ ಇದೆ. ಇದರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಾವು ಹೇಳಿದ್ರಿ. ನಮ್ಮ ರೈತರು ಪ್ರೇರಣೆ ತಗೊಂಡು ಈ ಒಂದು ಬದಲಾವಣೆಯನ್ನ ತಮ್ಮ ಆಹಾರ ಪದ್ಧತಿ ಒಳಗ, ತಮ್ಮ ಪಶುಗಳ ಆಹಾರ ಪದ್ಧತಿ ಒಳಗ ಮಾಡ್ಕೊಳ್ತಾರ ಅಂತ ಹೇಳಿ ಭಾವಿಸ್ತೀವಿ. ಇಲ್ಲಿ ತನಕ ತಾವು ನಮ್ಮ ರೈತರಿಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಎಲ್ಲ ರೈತ ಬಂದವರಿಗೆ ನಮಸ್ಕಾರ. ತಜ್ಞ ವಾಣಿ ಒಳಗ ಇಲ್ಲಿ ತನಕ ಅಜೋಲಾ ಬೆಳೆ ಕುರಿತು ಡಾಕ್ಟರ್ ಸಂತೋಷ್ ಸಿಂಧೆ ಅವರ ಜೊತೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನ ಮಾತನಾಡಿಸಿದವರು ಸೋಮಶೇಖರ್ ರೋಳಿ. ಈಗ ತಂಗ್ಯಮ್ಮ ಎಲ್ ಕಾಂಬ್ಳೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು ಕೇಳೋಣ. ಏನ ಕಾರಣ ಬರೋ ಅದಕ್ಕ ಇಲ್ಲಿ ತನಕ ತಂಗಮ್ಮ ಎಲ್ ಕಾಂಬಳಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡು ಕೇಳಿದ್ರಲ್ಲ, ಈಗ ಗ್ರಾಮೀಣ ಕುಟುಂಬದವರಿಗಾಗಿ ಸಲಹೆಗಳು. ಶೋಭಕ್ಕ, ಶೋಭಕ್ಕ ಇದ್ದೇನು ಮನೆಗೆ? ಬಾರಪ್ಪ ರಜಣ್ಣ ಬಾ. ಅಲ್ಲ ಏನಿದೆ, ಯಾಕೋ ಧ್ವನಿ ಹಿಡಿದೋಗಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ ಮನಿ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲವಷ್ಟು. ಇನ್ನ ಶೋಭಕ್ ಏನ್ ಹೇಳ್ಬೇಕು? ಹಂಗೇನಿಲ್ಲ, ಶೋಭಕ್ನ ಮನುಷ್ಯಳ ಇದ್ದಾಳಪ್ಪ ನೋಡು. ಅಲ್ಲ ರಜಣ್ಣ, ಎಷ್ಟ್ ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು. ಏನ್ ಹೇಳ್ತಾರೆ, ಚಿಂತೆ ಚಿತೆ ಇದ್ದಂಗ. ಹೌದು, ಖರೇ ಅದು. ಅಂತಂದ್ರೆ ಜೀವಂತ ಸುಡುತ್ತದಂತ ಖರೇನೆ ಅದು. ಇಷ್ಟೆಲ್ಲ ಹೇಳ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರು ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೇ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವ್ ಅವ್ರಿಗ್ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ? ಒಬ್ರೆ ಕೂತಿರ್ತೀವಿ ಇಲ್ಲ, ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ, ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕೆ ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ. ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತಾನೆ. ಗಂಡ ಏನಾದ್ರು ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದೆ ನೋಡ್. ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ತಿರೋದಪ್ಪ, ಮತ್ತೆ ಮಾತಾಡಿಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗಿರ್ತದೆ ಶೋಭಕ್ಕ ಹೇಳಿದ್ರ, ಸುಮ್ ಸುಮ್ನೆ ನಮ್ಗೆ ಸಿಟ್ಟು ಬರ್ತಿರ್ತದೆ, ಆಮೇಲೆ ಈ ಟೈಮ್ ಇನ್ನೂ ಹೆಚ್ಚಿಗೆ ಬರ್ತದೆ. ಈ ರೀತಿ ನಾವು ಸಿಟ್ಟು ಮಾಡ್ಕೊಂಡಿವಿ, ಆ ಚಿಂತೆ ಏನಿರ್ತದ, ಚಿಂತೆ ಕಡಿಮೆ ಆಗ್ತದೇನೋ, ಕಡಿಮೆ ಆ ಸಮಸ್ಯೆ ಬಗ್ಗೆ ಇರ್ತದೇನೋ, ಬಗ್ಗೆ ಇರ್ತದೆ. ಆದ್ರೆ ಏನಾಗುತ್ತ, ನಮ್ಮ ಬಿಪಿ ಹೆಚ್ಚಾಗ್ತದೆ. ಹೌದು, ನಮ್ದು ಬಿಪಿ ಹೆಚ್ಚಾಗ ಮೇಡ ಎದುರು ಯಾರಿರ್ತಾರ ನೋಡು, ಅವ್ರು ಶಾಂತಿದ್ರು, ಅವ್ರು ಸುಮ್ ಕೂತ್ರು ಅಂತಂದ್ರ ಮುಂದಿರೋದಿಲ್ಲ. ಅವ್ರದ್ದು ಏನಾದ್ರು ಬಿಪಿ ಹೆಚ್ಚಾಯ್ತು ಅವಾಗ ಟಾರ್ಗೆಟ್. ಯಾಕಂದ್ರೆ ಎದುರಿನವರು ಇವ್ರಿಗೆ ಏನಾಗ್ಲಿಕ್ಕದ ಅಂತ ಅರ್ಥ ಮಾಡ್ಕೊಂಡ್ರ ಅದು ಸುಮ್ ಇರ್ತಾರಪ್ಪ. ಹೌದಿಲ್ಲ, ಸುಸುಳ ಸಿಟಿಗೆ ಬರ್ತೀಯ ಅಂತ ತೆಗೆದ್ರೆ ಇನ್ನ ದೊಡ್ಡದಾಗ್ಬಿಡುತ್ತೆ. ಆದ್ರೆ ಶೋಭಕ್ಕ ನಾವ್ ಒಂದು ಪ್ರಶ್ನೆ ಕೇಳ್ತೇನೆ. ಏನದು? ಈ ಒಂದು ಜಗತ್ತಿನಾಗ ಹೌದು ನಿನಗೊಂದ್ ಸಮಸ್ಯೆ ಇರ್ಬೋದು, ನನಗೊಂದ್ ಸಮಸ್ಯೆ ಇರ್ಬೋದು, ನನ್ನ ಸಮಸ್ಯೆ ನಿನಗದು ಸಣ್ಣ ಅನ್ಸ್ಬೋದು. ಹೌದು, ನಿನ್ ಸಮಸ್ಯೆ ನಂಗೆ ಏನ್ ಶೋಭಕ್ಕ ಇದಕ್ಕೆ ಚಿಂತೆ ಮಾಡ್ತಾರೆ ಅಂತ ನಾನು ಅನ್ಬೋದು. ಹೌದು ಹೌದು. ಆದ್ರ ಎಲ್ಲಾ ಚಿಂತೆಗೆ, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ ಅಷ್ಟ ಹೇಳ. ಇದು ನೋಡು, ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದಪ್ಪ ಉತ್ತರ ಕಂಡುಕೊಳ್ಳೋದು. ಅವ್ರವ್ರ ಮೇಲೆ ಡಿಪೆಂಡ್ ಆಗ್ತದ ಅಂದ್ರೆ ಉತ್ತರ ಅದಂತ ಅರ್ಥ ಆಯ್ತು. ಉತ್ತರ ಇರ್ತದೆ, ಉತ್ತರ ಇರ್ತದೆ. ನನಗೆ ಮೊದಲು ಉತ್ತರ ಕೊಡು, ಎಲ್ಲಾ ಸಮಸ್ಯೆಗೆ ಉತ್ತರ ಇರ್ತದೋ ಇಲ್ಲೋ. ಉತ್ತರ ಇರ್ತದೆ, ಆದ್ರ ಆ ಒಂದು ವಾತಾವರಣ ಬಿಟ್ಟು ಹೊರಗೆ ಬರಲಿಕ್ಕೆ ಆಗಂಗಿಲ್ಲ, ಉತ್ತರ ಕಂಡುಕೊಳ್ಳಿಕ್ಕೆ ಆಗಂಗಿಲ್ಲ ಅಂತ ಪರಿಸ್ಥಿತಿ ಒಳಗೆ ನಾವಿರ್ತೀವಿ. ಹೌದಲ್ಲ, ಮತ್ತೆ ಅವಾಗ ಉತ್ತರನೇ ಇಲ್ಲ ಅಂತ ಅನ್ಬೇಕಾಗ್ತದೆ. ಅದಕ್ಕೆ ನಾ ಹೇಳದನು, ಸಂಸಾರ ಅಂದ್ರೆ ಚಿಂತೆ ಇರೋದೇ. ಹೌದು, ನಾವು ವಿಚಾರ ಮಾಡಿದ್ರೆ ನಮ್ ಸಮಾಜ ನೋಡುದಿಲ್ಲ. ಹೌದು, ಸಮಾಜ ತಂದೇ ಆದಂತ ದೃಷ್ಟಿಯಿಂದ ನೋಡ್ತದ. ಆಮೇಲೆ ನಾವು ಅದಕ್ಕೆ ಹಿಂಗೆ ನೋಡು ಅಂತ ಹೇಳಿಕ್ ಆಗಂಗಿಲ್ಲ. ಆಗೋದಿಲ್ಲ, ಯಾಕಂತಂದ್ರೆ ಒಬ್ಬರಿಲ್ಲ ಇಬ್ಬರಿಲ್ಲ. ಹೌದು, ನೋಡುದಿಲ್ಲ. ಅದಕ್ಕೆ ನಾವ್ ಅನ್ಕೊಂಡಂಗ್ ಸಮಾಜ ಅನ್ಬೇಕು ಅಂತ ಮೊದಲೇ ಅವ್ರು ಅನ್ಕೋತಿ ನೋಡು, ಅದೇ ದೊಡ್ಡ ತಪ್ಪು. ಅದಕ್ಕ ನಂದ್ ವಿಚಾರ ಏನು ಅಂತಂದ್ರ, ಒಂದ್ಸಲ ನಾವು ನಾ ಏನ್ ಮಾಡಿನಿ, ನಾ ಮಾಡಿದ್ ಕರೆಕ್ಟ್ ಅದೇನು, ನಾ ಎಲ್ಲಿಂದ ಶುರು ಮಾಡಿದ್ದ, ಎಲ್ಲಿ ಅನ್ನೋ ತಪ್ಪಾಗದ, ಅಥವಾ ನನ್ನ ಕಡೆಯಿಂದ ಯಾರಿಗೋ ಏನೋ ಆಗ್ಯದ, ಇದರಿಂದ ನಾವು ಹೊರಗೆ ಬರ್ಬೇಕು. ನಾಗಳ ನೋಡು, ಆ ಒಂದು ಸರ್ಕಲ್ ಇರ್ತಲ್ಲ, ಅದೇ ಆ ಸರ್ಕಲ್ ಇಂದ ಹೊರಗೆ ಬಂದು ನಿಂತು ವಿಚಾರ ಮಾಡು ಅಂತಂದ್ರ ಒಂದು ಸಮಸ್ಯೆಗೆ ಒಂದ್ ಎಲ್ಲೋ ಬೆಳಕು ಕಾಣಿಸ್ತದ. ಹೌದು, ತಿಳಿದ್ರೆ ಏನ್ ಹೇಳ, ಜಗತ್ತಿನೊಳಗ ಉತ್ತರ ಇರಲಾರ್ದು ಸಮಸ್ಯೆಗಳು ಇಲ್ಲ. ಕರೆನೇ ಅದ, ಉತ್ತರ ಹುಟ್ಟಲಿಕ್ಕೆ ನಾವು ನಿಷ್ಫಲ ಆಗಿರ್ತೀವಿ, ನಮ್ಗೆ ಹಾದಿ ಸಿಕ್ಕಿರೋದಿಲ್ಲ. ಹಾದಿ ಸಿಕ್ಕಿರಂಗಿಲ್ಲ ಅಂತಲ್ಲ, ಅದ್ರ ಕಡೆ ವಿಚಾರ ಮಾಡಂಗಿಲ್ಲ ನಾವು. ಯಾಕಂತಂದ್ರ ನಾವು ತಲೆ ಏನೋ ತುಂಬಿಕೊಂಡ್ ಬಿಟ್ಟಿರ್ತೀವಿ, ಅದೇ ಖರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಒಂದೊಂದ್ಸರ್ತ ಇಷ್ಟ ತಾರಕಕ್ಕೆ ಹೋಗ್ಬಿಡ್ತದಲ್ ರಾಜಣ್ಣ, ಇವತ್ ನೀ ಬಂದಿ ಅಂತ ಸ್ವಲ್ಪ ಸಮಾಧಾನ ಆಗ್ಲಿಕ್ಕದ. ಇಲ್ಲಾಂದ್ರೆ ಏನ್ ಮಾಡಿ ಏನದಪ್ಪ ಅರ್ಥ, ಜೀವನದಾಗೆ ಏನೂ ಇಲ್ಲ, ಏನ್ ಮಾಡಿದ್ರೆ ಏನದ ಕೊನೆಗೊಂದಿನ ಸಾಯೋದಲ್ಲ. ಈ ಮೊದಲೇ ಸತ್ರ ಆಯ್ತು, ಅಷ್ಟ್ಯಾಕ ದಿನಗಳ ತದಿಬೇಕು, ಆತ್ಮಹತ್ಯೆ ಮಾಡ್ಕೊಂಡ್ರಾಯ್ತು. ಸರಳದಲ್ಲ, ಒಂದ್ ನಿಮಿಷದ ಕೆಲಸ ಅದು. ಸಮಸ್ಯೆ ಬಗೆಹರಿದಂಗ ಆಗ್ಬಿಡ್ತದ, ಯಾರಿಗೂ ಸಮಸ್ಯೆ ಆಗಂಗಿಲ್ಲ ಅನ್ಕೊಂಡು ಏನ. ಹೌದು, ಹಿಂಗ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನೋಡು, ಇದು ದೊಡ್ಡ ತಪ್ಪು. ಆಮೇಲೆ ಕಾನೂನಿನ ಪ್ರಕಾರ ಅನ್ನೋದು ತಪ್ಪು. ಹೌದಲ್ಲ, ಯಾಕಂದ್ರೆ ಜೀವ ನಮಗ್ ಕೊಡ್ಲಿಕ್ಕೆ ಅಧಿಕಾರ ಏನು ಅಂತಂದ್ರೆ, ಜೀವ ತಗೊಳ್ಳಿಕ್ಕೆ ಅಥವಾ ನಮ್ಮ ಜೀವ ನಾವೇ ತಗೊಳ್ಳಿಕ್ ನಮ್ಗೆ ಅಧಿಕಾರ ಇಲ್ಲ. ಈ ಒಂದು ಸಂಸಾರದಾಗ ನಾವು ಹುಟ್ಟಿ ಬಂದಿವಿ ಅಂತಂದ್ರೆ, ದೇವರನ್ಕೋ ಅಥವಾ ನಿಸರ್ಗ ಅನ್ಕೋ ಸೃಷ್ಟಿ ಅನ್ಕೋ ನಮ್ಗೇನು ಬದುಕಲಿಕ್ಕೆ ಅವಕಾಶ ಕೊಟ್ಟದ. ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಯಾವಾಗ ಮುಗಿಬೇಕು ಮುಗೀತದ, ಅವಾಗ ನಾವು ನಿಂದ್ರಂದ್ರೆ ಅದು ನಿಂದ್ರೋದಿಲ್ಲ. ಅದಕ್ಕೆ ನಾವೇ ಆಗಿ ಅದಕ್ಕೆ ಅಂತ್ಯ ಹಾಡಬಾರ್ದು. ಅದಕ್ಕೇನಂತಂದ್ರೆ ಈ ಎಲ್ಲ ಸಮಸ್ಯೆಗಳಿಗೆ ಈ ಒಂದು ಆತ್ಮಹತ್ಯೆ ಪರಿಹಾರ ಆಗೋದಿಲ್ಲ. ಕೈಲಿ ಏನು ವಿಚಾರ ಮಾಡ್ಬೇಕಂತಂದ್ರೆ, ಐದು ಬಟ್ಟು ನಮ್ ಕೈವು ಸಮಾನವೇನು? ನೀವೆಲ್ಲ ಹೇಳ್ಬೇಡಪ್ಪ, ಐದು ಬಟ್ಟು ಸಮಾನವೇನು ಅಂತಂದ್ರೆ ಕಟ್ ಮಾಡುವ ಸಮ ಅಂದ್ರೆ ನಾ ಹೇಳ್ದೇನು ಜೀವನ ಮುಗಿತೇನು ಇಲ್ಲ ಅಂತಂದ್ರ ನಾ ಹೇಳ್ದೇನು ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆದವರು ಶಾಲೆಗೆ ಹೋಗೋರು ಅಂತವ್ರು ಸಹಿತ ಜೀವನದಾಗ ಸಾಕಷ್ಟು ಸಾಧನೆ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು ನಮ್ ಕಡೆಯಿಂದ, ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಆಗ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಇದೆ ನಮಗೆ. ಆಮೇಲೆ ಇನ್ನೊಂದು ಯಾವ್ದೋ ಒಂದು ಕೆಲಸ ಇಟ್ಕೊಂಡು ಇರ್ತಿಟ್ಕೊ, ಆಗೋದಿಲ್ಲ, ಫೇಲ್ ಆಗ್ತೀವಿ. ಅದೊಂದೇ ಕೆಲಸ ಅಂತ ಇಟ್ಕೊಂಡು ಜೀವನ ಅದರ ಮೇಲೆ ನಿಂತಿರ್ತೀವಿ. ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ. ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಮುಗಿತೇನು, ಅವಕಾಶಗಳು ಇಲ್ಲ ಜಗತ್ತಿನೊಳಗೆ ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ತೀನಿ. ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ನಮಗೆ ಸಹಾಯಕ ಬಹಳ ಮಂದಿ ಬರ್ತಾರೆ. ಇನ್ನೊಂದು ಶೋಭ ಕೈಯಲ್ಲಿ ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ಅದನ್ನ ಎಂತವ್ರ ಹತ್ರ ಹೇಳ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರ. ಅದಕ್ಕೆ ಇಲ್ಲ ಒಬ್ರನ್ನ ಒಬ್ರು ನಮ್ಗೆ ವಿಶ್ವಾಸ ಅಂತವ್ರ ಹತ್ರ ಹೇಳಿದ್ರೆ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ. ಇಷ್ಟೇ ಆಯ್ತಲ್ಲ ನೋಡೋಣ ತಗೋ ಇವತ್ತಿಗೆ ಬಿಟ್ಬಿಡು ಅಂತಂದ್ರಲ್ಲ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ. ಆ ಪ್ರಸಂಗದಿಂದ ಹೊರಗೆ ಬಂದ್ರು ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆಲ್ಲ ಒಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚು ದವಾಖಾನಿಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ. ತಲೆ ಕೆಟ್ಟದ ಹುಚ್ಚಿಡದ ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ. ಅದ್ರಲ್ಲಿ ಮತ್ತಿಷ್ಟು ಅದೇನಾಗ್ತದೆ ದೀರ್ಘಕೋಬಿಡ ಅಂತ ನಾನು. ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ ಹೋಗ್ತೀವಿ. ಹೌದು, ಹಂಗೆ ಇದು ಒಂದು ರೋಗ. ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವ್ನ ಸುತ್ತಮುತ್ತ ಇದ್ದವ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನಿಗೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲಾರ್ದನೆ ಇದ್ರ ಹಣೆ ಬರ್ನೆ ಎಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಬೈಯೋದು ಒಂದ್ ಕಡೆ ಆಗಿರ್ತದೆ, ಅವ್ನ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದೊಂದಾಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ ರೋಗ. ಇನ್ನೊಂದು ವಿಚಾರ ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಎದುರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವನ್ ನಮಗೆ ಗುರ್ತಾಗ್ತಾವ, ಹೊರಗಿರೋದ್ರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆ ಯಾರು ಇರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವ. ಇದನ್ನ ನಾವು ನೋಡ್ತಾ ಇರ್ಬೇಕು, ನೋಡಿಕೊಂಡು. ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಎರಡ್ ಸಲನೋ, ವಾರಕ್ಕೊಮ್ಮೆ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲಿ ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನು ವಿಚಾರ ಮಾಡೋದಿಲ್ಲ. ಹೌದು ಸರ್, ದವಾಖಾನೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ತೋರಿಸ್ಕೊಂಡ್ಬಿಡುದು. ನೀವ್ ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮಟಮ್ ಹಾಕಿ ಮಾಡ್ತೀರಿ, ಹೋದಾಗ ತೋರಿಸ್ಕೊಂಡ್ ಬಂದ ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೂ ಏನ್ ತಪ್ಪದಪ್ಪ ಅದ್ರಾಗ, ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೇ ಅದ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೈತಿ, ಯಾವ್ದು ಏನೋ ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡು, ಏನಿಲ್ಲ ಅಂತಿ, ಏನೇನೇನೇನಿಲ್ಲ. ಈಗ ನಾವೊಂದು ಮಾತು ಹೇಳ್ತೀನಿ, ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕುಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದೆ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ ಸಿಗಂಗಿಲ್ಲ. ಶೋಭಕ್ಕನ ಹೇಳಿದೆ, ಶೋಭಕ್ಕ ಹೊಟ್ಟೆ ನೋಡವ ಅಂತಂದ್ರೆ ಏನಾರ ಸಿಗ್ತದಪ್ಪ. ಹಂಗೆ ಏನಂತ ಚಿಂತೆ ಮಾಡ್ಲು, ಸದ್ಯಕ್ಕರೆ ನಾ ಇನ್ನ ಏನೂ ಮಾಡಿಲ್ಲ, ಮತ್ತೆ ಮಾಡ ತನಕ ಕುಡ್ತಿದ್ದಿ ಅಂದ್ರ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕರು ಮನೆಗೆ ಬಂದಾಗ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರೆ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನ ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮಲ್ಲಿ ಬಹಳ ಆಗಿದೆ ನೋಡುವ. ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿ ಇರ್ತದಪ್ಪ, ಸ್ವಲ್ಪ ತಂದೆ ಪ್ರಕೃತಿ ಅದ ನಿಂದ, ಹಿಂಗಾಗಿ ಆಗ್ತದೆ. ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರಂಗಾದ್ರೆ.